ಆಗಸ್ಟ್ ಆಖಿರಿಗೆ ಮುಟ್ಟ 493 ಜನ ನೋಂದಣಿಯಾಗಿದ್ದು ಜುಲೈ ತಿಂಗಳಲ್ಲಿ 12,04,500 ಹಣ ಬಿಡುಗಡೆ ಅಟ್ಟುತ್ತ ಹೇಳಿದವು. ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದಂಗೆ ಮಡಿಕೇರಿ ತಾಲೂಕಲ್ಲಿ 38,363 ಪಡಿತರ ಚೀಟಿ ಇದ್ದು 120,865 ಫಲಾನುಭವಿಗಳು, ಒಟ್ಟು 441 ಅನರ್ಹ ಫಲಾನುಭವಿಗಳನ್ನ ಪತ್ತೆ ಹಚ್ಚಿದ್ದು ಬಿಪಿಎಲ್ ಪಡಿತರ ಚೀಟಿ ತಕಣಿಕೆ ಇರುವ ಅರ್ಹತೆಗಳ ಬಗ್ಗೆ ಈ ಸಂದರ್ಭ ಮಾಹಿತಿ ಕೊಟ್ಟಳು. ಸಮಿತಿನ ಅಧ್ಯಕ್ಷರು ಮಾತಾಡಿ ಮಡಿಕೇರಿ ತಾಲೂಕಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಲ್ಲಿ ಇಲಾಖೆಗೆ ಒಳ್ಳೆ ಪ್ರಗತಿ ಸಾಧಿಸಿದ್ದು ಪಂಚಾಯಿತಿ ಮಟ್ಟದಲ್ಲಿ ಫಲಾನುಭವಿಗಳ ಕುಂದುಕೊರತೆ ಸಭೆ ಮಾಡಕೂತ ಈ ಸಂದರ್ಭ ತಿಳಿಸಿದವು. ಮಡಿಕೇರಿಯಲ್ಲಿ 4 ಶಕ್ತಿ ದೇವತೆಗಳ ಕರಗ ಮಹೋತ್ಸವದಿಂದ ಶುರುವಾದ ದಸರಾ ಸಂಭ್ರಮ ದಶಮಂಟಪಗಳ ಮೆರವಣಿಗೆನೊಟ್ಟಿಗೆ ಇಂದು ಬೆಳಗ್ಗೆಗೆ ಅಕ್ಕಿರಿ ಅಟ್ಟು ಕರಗ ಶುರುವಾದಲ್ಲಿಂದ ಬೇರೆ ಬೇರೆ ತರದ ಸ್ಪರ್ಧಾ ಕಾರ್ಯಕ್ರಮಗ ಕ್ರೀಡಾಕೂಟಗ ಸೇರಿದಂಗೆ ತರಾವರಿ ಕಾರ್ಯಕ್ರಮಗ ದಸರಾ ಹೇಳಿ ನಡೆತ. ನಿನ್ನೆ ನಡೆದ ದಶಮಂಟಪಗಳ ಮೆರವಣಿಗೆಯಲ್ಲಿ ಸುರುನ ಇನಾಮು ಕೋಟೆ ಗಣಪತಿ ಮತ್ತು ಕೋಟೆ ಮರಿಯಮ್ಮ ತಂಡ, ಎರಡನೇ ಇನಾಮು ಕಂಚಿ ಕಮಕ್ಷಿ, ಮೂರನೇ ಇನಾಮುನ ದಂಡಿನ ಮರಿಯಮ್ಮ ತಂಡ ಪಡ್ಕೊಂಡು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಕೂಡುಕಟ್ಟಲ್ಲಿ ಇದೇ ತಿಂಗಳ 7 ಬೆಳಿಗ್ಗೆ 1:30 ಗಂಟೆಗೆ ಮಡಿಕೇರಿನ ಗಾಂಧಿ ಭವನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ನಡೆದಿದೆ. ಈ ಸಂದರ್ಭ ಉಸ್ತುವಾರಿ ಸಚಿವರು, ಶಾಸಕರು, ಲೋಕಸಭಾ ಸದಸ್ಯರು, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವೆ. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆನ ಕಡೆಯಿಂದ ಡಿಸೆಂಬರ್ 3 ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಆಚರಿಸಲಾಗಿದೆ. ಆ ನಿಟ್ಟಲ್ಲಿ ವಿಕಲಚೇತನರ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡಿದ ಸಂಸ್ಥೆಗಳಿಗೆ, ವಿಶೇಷ ಶಿಕ್ಷಕರಿಗೆ ಮತ್ತು ವೈಯಕ್ತಿಕ ಪ್ರಶಸ್ತಿಗಳನ್ನ ರಾಜ್ಯ ಮಟ್ಟದಲ್ಲಿ ನೀಡುವ ಸಂಬಂಧ ಅರ್ಜಿ ಕರೆದಳು. ಅರ್ಜಿ ನಮೂನೆಗಳನ್ನ ಕಚೇರಿಯಿಂದ ತಕೊಂಡು ತುಂಬಿಸಿ ಇದೇ 10 ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ತಲುಪಿಸಕ್ಕಂತ ಇಲಾಖೆಯ ಅಧಿಕಾರಿಯವರು ತಿಳಿಸೇಳು. ಮಕ್ಕಳ ಹಕ್ಕುಗಳ ರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದ್ದು ಬಾಲ್ಯ ವಿವಾಹ, ಬಾಲಕಾರ್ಮಿಕತೆ, ಸಂಕಷ್ಟದಲ್ಲಿರುವ ಮಕ್ಕಳ ರಕ್ಷಣೆ ಸೇರಿದಂಗೆ ಬೇರೆ ಬೇರೆ ತರದ ಮಕ್ಕಳ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿಕೆ 1098 ಮಹತ್ವದ ಪಾತ್ರ ವಹಿಸಿದೆ. ಆದ್ದರಿಂದ ರಾಜ್ಯದ ಎಲ್ಲ ಸರ್ಕಾರಿ ಅರೆಸರ್ಕಾರಿ ಅಲ್ಲದೆ ಸೇವಾ ಸಂಸ್ಥೆಗಳ ಕಟ್ಟಡಗಳ ಮೇಲೆ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಕಡ್ಡಾಯವಾಗಿ ಬರೆಸಕೂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಸೂಚನೆ ಕೊಟ್ಟಳು. 2025-26 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ಓದ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗ ಹಂಗೆ ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗ 1 ವಿದ್ಯಾರ್ಥಿಗಳಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ, ವಿದ್ಯಾಸಿರಿ, ಊಟ ಮತ್ತು ಒಳಿಕೆ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆಯ್ತು. ಪ್ರಾಯೋಜಕರು ನಿಮ್ಮ ನಂಬಿಕೆನ ಮ್ಯೂಚುವಲ್ ಫಂಡ್ನ ವಿತರಕ ಒನ್ನೆ ಟಿ ಕೆ ದರ್ಶನ್ ಪುಂದಚೇರಿ ಗ್ರಾಮ ಚಿಟ್ಟಿಮಾನಿ. ಮ್ಯೂಚುವಲ್ ಫಂಡ್ನ ಶುರು ಮಾಡಿಕೆ ಇಂದೇ ಸಂಪರ್ಕ ಮಾಡಿ ಮೊಬೈಲ್ 9741925956. ಭಾರತೀಯ ರೇಡಿಯೋ ಹೌಸ್ನಲ್ಲಿ ದಸರಾ ಹಬ್ಬದ ಬಂಪರ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತೀಯ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಅಕ್ಟೋಬರ್ 4 ಮುಂದುವರಿಸಲಾಗಿದೆ. ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, ರೇನ್ ಸ್ಟಾರ್ಸ್ ಫ್ರಮ್ ರುಪೀಸ್ 3,900. ವಿಸಿಟ್ ಮುಳಿಯಾ ಟು ಎಕ್ಸ್ಪ್ಲೋರ್ ಸ್ಟನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈಬ್ಯಾಕ್ ಗ್ಯಾರಂಟಿಯೊಂದಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ. ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಾಡ ಪುನೀತ್ 9606048734. ಕಟ್ಟೆಮಾಡು ಗ್ರಾಮ ಬಿದ್ರುಪಣೆ ತನು ನವ್ಯ ದಂಪತಿನ ಮಂಗ ಲಚನ್ ದೇವಯ್ಯನ 5 ವರ್ಷದ ಹುಟ್ಟಿದ ಹಬ್ಬ ಇಂದು. ಬಿದ್ರುಪಡೆ ಲಚನ್ ದೇವಯ್ಯಂಗೆ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಆಶೀರ್ವಾದ ಯಾಗೋಳು ಇರಲಿತ ಶುಭ ಹಾರೈಸ್ತೋಳು. ಅಪ್ಪ ಅಮ್ಮ, ತಾತ ಅವ್ವ, ತಮ್ಮ ಲಕ್ಷ್ಮಿನ್ ದೇವಯ್ಯ, ಕುಲಚೀಟಿ ತಾತ ಅವ್ವ ಮತ್ತೆ ನೆಂಟರಿಷ್ಟರು. ಲಚನ್ ದೇವಯ್ಯ, ಹ್ಯಾಪಿ ಬರ್ಡೇ.